ಹಾನಿಯ ಪ್ರಮಾಣವು ಹೆಚ್ಚುತ್ತದೆ. ಈ ಕೀಡೆಯ ಬಾಧೆಗೆ ತುತ್ತಾದ ಎಲೆಗಳ ಮಧ್ಯದ ದೇಟು ಮಾತ್ರ ಉಳಿದಿರುವುದು ನೋಡಬಹುದು. ಸೈನಿಕ ಅಥವಾ ಲದ್ದಿ ಹುಳುವಿನ ಹತೋಟಿಗಾಗಿ ವಿಷ ಪಾಷಾಣ ತಯಾರಿಸಿ ಎರಚಬೇಕು. ಇದಕ್ಕಾಗಿ ಪ್ರತಿ ಎಕರೆಗೆ ಭತ್ತ ಅಥವಾ ಗೋಧಿ ತವಡು 20 ಕಿಲೋಗ್ರಾಂ, ಬೆಲ್ಲ 2 ಕಿಲೋಗ್ರಾಂ, ಮೊನೊಕ್ರೊಟೋಫಾಸ್ 250 ಮಿಲಿಲೀಟರ್, ನೀರು 2-3 ಲೀಟರ್ ಬೇಕಾಗ್ತವೆ. 20 ಕಿಲೋಗ್ರಾಂ ಭತ್ತ ಅಥವಾ ಗೋಧಿಯ ತವಡನ್ನು ತಟ್ಟಿನ ಮೇಲೆ ಅಥವಾ ಗಟ್ಟಿ ನೆಲದ ಮೇಲೆ ಹರಡಬೇಕು. ನಂತರ 250 ಮಿಲಿಲೀಟರ್ ಮೊನೊಕ್ರೊಟೋಫಾಸ್ ಕೀಟೌಷಧಿಯನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ತವಡಿನ ಮೇಲೆ ಚಿಮುಕಿಸಬೇಕು. ಆನಂತರ 2 ಕಿಲೋಗ್ರಾಂ ಬೆಲ್ಲವನ್ನು ಪುಡಿ ಮಾಡಿ 1 ಲೀಟರ್ ನೀರಿನಲ್ಲಿ ಬೆರೆಸಿ ಇದರ ಮೇಲೆ ಚಿಮುಕಿಸಬೇಕು. ನಂತರ 1-2 ಲೀಟರ್ ನೀರು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ 48 ಗಂಟೆಗಳ ಕಾಲ ಗೋಣಿ ಚೀಲಗಳಲ್ಲಿ ಮಿಶ್ರಣವನ್ನು ಕಳೆಯೋದಕ್ಕೆ ಇಡಬೇಕು. ಹೀಗೆ ಮಾಡಿದಾಗ ರಾಸಾಯನಿಕ ಕ್ರಿಯೆಯಿಂದ ಹುಳಿಯುವಿಕೆ ಉಂಟಾಗಿ ವಿಷಪಾಷಾಣಕ್ಕೆ ವಿವಿಧ ಕೀಡಗಳನ್ನು ಆಕರ್ಷಿಸುವ ಗುಣ ಬರುತ್ತದೆ. ನಂತರ ಕಳಿತ ಪಾಷಾಣವನ್ನು ಎಕರೆಗೆ 20 ಕಿಲೋಗ್ರಾಂನಂತೆ ಸುಳಿ ಹಾಗೂ ಎಲೆಗಳ ಮೇಲೆ ಬೀಳೋ ಹಾಗೆ ಸಾಯಂಕಾಲದ ಸಮಯದಲ್ಲಿ ಎರಚಬೇಕು. ಹೊಲದ ಸುತ್ತ 1 ಅಡಿ ಆಳ ಹಾಗೂ 1 ಅಥವಾ 2 ಅಡಿ ಅಗಲದ ಕಂದಕವನ್ನು ತೋಡಿ ಅದರಲ್ಲಿ ವಿಷ ಪಾಷಾಣವನ್ನು ಎರಚಬೇಕು ಅಥವಾ ಮೆಲಾಥಿಯಾನ್ %5 ಪುಡಿಯನ್ನು 8-10 ಕಿಲೋಗ್ರಾಂನಷ್ಟು ಎರಚೋದರಿಂದ ಕೀಟಗಳು ಒಂದು ಹೊಲದಿಂದ ಮತ್ತೊಂದು ಹೊಲಕ್ಕೆ ಹೋಗೋದನ್ನು ತಪ್ಪಿಸಬಹುದು. ಅಥವಾ ಬೆಳೆಗಳ ಎತ್ತರ ಕಡಿಮೆ ಇದ್ದರೆ ಮೆಲಾಥಿಯಾನ್ %5 ಎಕರೆಗೆ 10 ಕಿಲೋಗ್ರಾಂನಂತೆ ದೂಳೀಕರಿಸಬಹುದು. ಇಲ್ಲವೇ ಲ್ಯಾಂಡಾ ಸೈಲೋತ್ರಿನ್ 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬಹುದು. ರೈತರು ಗಮನಿಸಬೇಕಾದಂಥ ಅಂಶಗಳು ಅಂದರೆ, ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡೋದ್ರಿಂದ ಭೂಮಿಯಲ್ಲಿರುವ ಕೀಡೆಯ ಕೋಶಗಳು ಭೂಮಿಯ ಮೇಲ್ಭಾಗಕ್ಕೆ ಬಂದು ಬಿಸಿಲಿನ ಪ್ರಖರತೆಯಿಂದ ಹಾಗೂ ನೈಸರ್ಗಿಕ ಶತ್ರುಗಳಿಂದ ನಾಶವಾಗ್ತವೆ. ಕೀಟನಾಶಕ ಬೆರೆಸುವಾಗ ಮತ್ತು ಹೊಲದಲ್ಲಿ ಎರಚುವಾಗ ಕೈಗೆ ಪ್ಲಾಸ್ಟಿಕ್ ಚೀಲ ಹಾಕ್ಕೊಳ್ಬೇಕು. ವಿಷ ಪಾಷಾಣವನ್ನು ಹೊಲದಲ್ಲಿ ಎರಚಿದಾಗ ಜಾನುವಾರುಗಳು ತಿನ್ನದ ಹಾಗೆ ನೋಡಿಕೊಳ್ಬೇಕು. ಹತೋಟಿ ಕ್ರಮಗಳನ್ನು ತುರ್ತಾಗಿ ಮತ್ತು ಸಾಮೂಹಿಕವಾಗಿ ಕೈಗೊಳ್ಳೋದ್ರಿಂದ ಕೀಟಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ಬಾಧೆಗೊಳಗಾದಂಥ ಆ ಪ್ರದೇಶದ ಪ್ರತಿಯೊಬ್ಬ ರೈತರು ತಮ್ಮ ಹೊಲದಲ್ಲಿ ಸಾಮೂಹಿಕವಾಗಿ ಸಾಯಂಕಾಲ 7-9 ಗಂಟೆವರೆಗೆ ದೀಪದ ಬಲೆಗಳನ್ನು ಇಟ್ಟು ಪತಂಗಗಳನ್ನು ಆಕರ್ಷಿಸಿ ನಾಶಪಡಿಸಬೇಕು. ಈ ವಿಷ ಪಾಷಾಣದಿಂದ %96 ಹುಳುಗಳು ಹತೋಟಿಯಾಗೋದಲ್ಲದೆ ಯೌವನಸ್ಥ ಪತಂಗಗಳು ಆಕರ್ಷಿಸಲ್ಪಡ್ತವೆ. ಕೀಡೆಗಳು ವಿಷ ಪಾಷಾಣವನ್ನು ತಿಂದು ಸತ್ತರೆ ಪತಂಗಗಳು ವಿಷಪೂರಿತ ಆಹಾರದಲ್ಲಿರುವ ರಸವನ್ನು ಹೀರಿ ಸಾಯ್ತವೆ. ಹೀಗೆ ಒಂದು ಪತಂಗವನ್ನು ಕೊಲ್ಲೋದ್ರಿಂದ ಅದರ ಮೊಟ್ಟೆ ಇಡುವ ಆಧಾರದ ಮೇಲೆ 500-800 ಕೀಡೆಗಳನ್ನು ನಾಶಪಡಿಸಿದಂತಾಗುತ್ತದೆ. ಕೃಷಿ ವಾರ್ತೆ ಕೇಳಿದಿರಿ. ಈಗ ಬೆಳಗಾವಿ ಜಿಲ್ಲೆಯ ಅಥಣಿಯ ಬಾಬುಸಾಬ್ ಜಾಫರ್ ಸಾಬ್ ಮುಲ್ಲಾ ಹಾಗೂ ಸಂಗಡಿಗರಿಂದ ಸಣ್ಣಾಟದಲ್ಲಿ ಕೇಳಿ ಹೇಮರೆಡ್ಡಿ ಮಲ್ಲಮ್ಮ ಜಂಗಮನ ಪ್ರವೇಶ ಸನ್ನಿವೇಶವನ್ನು. ಬಾಂಬೈ ದಿವ ದಿವ ಸಾ ಮಾಂಬೈ ದಿವ ಶಿವಶಿವ ಮಲ್ಲೇಶ ಮಲ್ಲಿಕಾರ್ಜುನ, ಈ ಅಡವಿಯಲ್ಲಿ ಅಲೆದು ಅಲೆದು ನನಗೆ ಸಾಕಾಗಿ ಹೋಗಿದೆ. ಗಂಟಲು ಆರಿತು, ಬಾಯಿ ಒಣಗಿತ್ತು. ತಂದೆ ಮಲ್ಲಿಕಾರ್ಜುನ, ಈ ಅನಾಥಲ ವಿಷಯದಲ್ಲಿ ನನಗೆ ಕರುಣೆ ಇಲ್ಲ. ನನ್ನಪ್ಪ ನಿಲ್ಲು ತಾಯಿ ನಿಲ್ಲಮ್ಮ, ನನಗೆ ಬಹು ಹಸಿವೆ ಆಗಿದೆ ತಾಯಿ, ಕಳವಳವನ್ನೂ ಸಹಿಸಲಾರೆ. ನನ್ನಮ್ಮ, ನೀನು ನನಗೆ ಕಬಳವನ್ನು ಕೊಟ್ಟು ಕಾಪಾಡು ತಾಯಿ. ಆ ಶಿವಶಿವ, ಇವನ ಮುಖಮುದ್ರೆ ನೋಡಿದ್ರೆ ಎಷ್ಟು ಚಂದ, ಇವನ ಮುಖಮುದ್ರೆ ನೋಡಿದ್ರೆ ಎಷ್ಟು ತೇಜಪುಂಜವಾಗಿದಿಲ್ಲ. ಸಾಕ್ಷಾತ್ ಶ್ರೀ ಮಲ್ಲಿಕಾರ್ಜುನ ಆಗಿರಬಹುದು, ಜಂಗಮ ರೂಪದಿಂದ ಬಂದಿರಬಹುದು. ಯಾವ ರೀತಿಯನ್ನು ಪರೋಕ್ಷ ಮಾಡುವನು ಗೊತ್ತಾಗಲಾರದೆ ಮಾತು. ತಂದೆ ಮಲ್ಲಿಕಾರ್ಜುನ, ಅಪ್ಪ, ನನ್ನ ಕಡೆ ತಂಗಳ ಬಟ್ಟೆ ಅಳಸಿದ ಅಂಬಲಿ ಮಾತ್ರ ಇದೆಯಪ್ಪ ಶಿವಶಿವ. ನನ್ನಮ್ಮ, ಅದನ್ನೇ ನೀಡಮ್ಮ ತಾಯಿ, ಅದನ್ನೇ ನಾನು ಉಣ್ಣುವಿನಮ್ಮ. ಬಹು ಹಸಿವಿಯಾಗಿದೆ ತಾಯಿ. ಶಿವಶಿವ, ಆಗಲಿಪ್ಪ ಆಗಲಿ ತಾಯಿ. ತಂದೆ, ಅದೇನೇ ಇರಲಿ, ಈ ಕಾನನದಲ್ಲಿ ನೀನು ಅಲಿಯುವ ಕಾರಣವೇನಮ್ಮ ನನ್ನಮ್ಮ? ಆಹ್ ಅಪ್ಪ, ಇಲ್ಲಿಂದ ಸ್ವಲ್ಪ ಸಮೀಪವಾದ ಸಿದ್ದಾಪುರ ಎಂಬ ಗ್ರಾಮ ಇದೆ. ಅಲ್ಲಿ ಹೇಮರೆಡ್ಡಿ ಎಂಬ ಸಹಗ್ರಸ್ತನಿರನು, ಆತನ ಸೊಸೆ, ನನ್ನ ಹೆಸರು ಮಲ್ಲಿ ಅಂತ. ಅತ್ತೆ ನಗೆವಣ್ಣನ ಅಪ್ಪಣೆ ಮೇರೆಗಾಗಿ ಗೋಸೇವೆಗೋಸ್ಕರವಾಗಿ ನಾನು ಇಲ್ಲಿ ಇರಬೇಕಾಗುವುದು ನನ್ನಪ್ಪ. ಮನೆಯಿಂದ ಯಾವಾಗಲೂ ರೊಟ್ಟಿ ಅಮ್ಮಲ್ಲಿ ಅದನ್ನೇ ಕೊಟ್ಟು ಕಳಿಸುತ್ತಾರೆ. ಅದನ್ನೇ ಶ್ರೀ ಮಲ್ಲಿಕಾರ್ಜುನಿಗೆ ಸಮರ್ಪಿಸಿ ಆ ಪ್ರಸಾದದಿಂದ ಜೀವಿಸುವೆನು ನನ್ನಪ್ಪ. ತಂದೆ, ನನಗೆ ಗುರು ಲಿಂಗ ಜಂಗಮರ ಸೇವೆಯಲ್ಲಿ ಆಸಕ್ತಿ ಬಹಳ, ಆದರೆ ಈ ಅಡವಿಯಲ್ಲಿ ಆ ಸೇವೆ ನನಗೆ ದೊರಕುವುದಿಲ್ಲ ಅಂತ ಚಿಂತೆ ಆಗುತ್ತಿದೆ ನನ್ನಪ್ಪ. ಅಮ್ಮ. ತಂದೆ, ಗೋಸೇವೆಗೋಸ್ಕರವಾಗಿ ಈ ಕಾನನದಲ್ಲಿ ನೀನು ಅಲಿಯುತ್ತಿರುವಿ ಅಲ್ಲ ನನ್ನಮ್ಮ, ಶಾಂತಳಾಗು, ನಾನು ನಿನಗೆ ಒಳ್ಳೆ ಸ್ಥಾನವೇ ತೋರಿಸುವೆನು. ಎಲ್ಲಿಪ್ಪ? ಅದು ನೋಡು, ಆ ಗುಡ್ಡದ ಮೇಲೆ ಶಿವಲಿಂಗ ಇರುವ. ಶಿವಲಿಂಗ? ಹೌದಮ್ಮ, ಶಿವಲಿಂಗ. ಶಿವಶಿವ, ಅದಕ್ಕೆ ಮಲ್ಲಿಕಾರ್ಜುನನೆಂಬ ನಾಮಿರುವುದು. ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ. ಹೌದಮ್ಮ, ಮಲ್ಲಿಕಾರ್ಜುನ. ಶಿವಶಿವ, ಗುಡ್ಡದಡೆಯಲ್ಲಿ ಪಾತಾಳ ಗಂಗೆ ಇರುವಳು. ಪಾತಾಳ ಗಂಗಾ? ಅಲ್ಲಿ ನೀರು ಸಮೃದ್ಧಿಯಾಗಿದೆ ತಾಯಿ. ನೀನು ಅಲ್ಲಿ ಹೋಗಿ ವಾಸ ಮಾಡಿಕೊಂಡಿದ್ದರೆ ನಿನ್ನ ವೃತೋಪಾಸನಕ್ಕೆ ಅನುಕೂಲವಾಗುವುದು ನೋಡು ತಾಯಿ. ತಂದೆ, ಎಂತ ಒಳ್ಳೆ ಸ್ಥಾನವನ್ನು ತೋರಿಸಿದೆ ನನ್ನಪ್ಪ. ಅಪ್ಪ, ನನ್ನ ಕಡೆ ತಂಗಳ ಬಟ್ಟೆ ಅಂಬಲಿ ಮಾತ್ರ ಇದೆಪ್ಪ ಶಿವಶಿವ. ಮಲ್ಲೇಶ, ಮಲ್ಲಿಕಾರ್ಜುನ, ದೇವರು ಕೊಟ್ಟಿದ್ದ ನೀಡಿದ್ರು ಯಾವುದು ತಪ್ಪಲ್ಲ. ಅಪ್ಪ ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ ತಾಯಿ. ಅಮ್ಮ, ಆದಷ್ಟು ನನಗೆ ಬೇಗನೆ ಕುಡಮ್ಮ ತಾಯಿ. ಅಪ್ಪ, ದೇವ, ಮಲ್ಲೇಶ, ಮಲ್ಲಿಕಾರ್ಜುನ, ದಿನಾಲು ಭಕ್ತರಿಂದ ಪಂಚಾಮೃತ ಊಟ ಮಾಡುವ ತಮಗೆ ಬಡದಾಶೆ ನೀಡುತ್ತಿರುವುದು ತಂಗಳ ರೊಟ್ಟಿ ಅಳಸದಂಬಲಿ ತಮಗೆ ನೀಡಬೇಕಾಗಿತ್ತಿಲ್ಲ ಪರಮಾತ್ಮ. ಮಲ್ಲೇಶ, ಮಲ್ಲಿಕಾರ್ಜುನ, ಈ ಕರಗಳಿಂದ ಈ ಅಯ್ಯನವರಿಗೆ ಹೇಗೆ ಉಪಚರಿಸಲಿ ತಂದೆ? ಶಿವಶಿವ, ಅಪ್ಪ, ತಮಗೆ ಇದು ತಿರಲಿಕ್ಕೆ ಇದು ಹೇಗೆ ಅಲ್ಲ ಸ್ವಾಮಿ. ಬೇಡ ಬೇಡ ತಂದೆ, ಬೇಡ ಮಲ್ಲೇಶ. ಅಮ್ಮ, ನನಗೆ ಆದಷ್ಟು ಬೇಗನೆ ನೀಡು ತಾಯಿ. ಈ ತಾಯಿ ಹಸ್ತ ಸ್ಪರ್ಶದಿಂದ ಕ್ಷೀರವಾಗಿದೆ. ಅಪ್ಪ, ಇದು ತಮಗೆ ಕುಡಿಲಿಕ್ಕೆ ಇದು ಹೇಗೆ ಅಲ್ಲ. ಬೇಡ. ಇರಲಿ ತಾಯಿ, ಕುಡಮ್ಮ, ಬೇಗನೆ ಕೊಡು ತಾಯಿ. ಬೇಡ ತಂದೆ, ತಂದೆ, ಮಲ್ಲೇಶ, ಮಲ್ಲಿಕಾರ್ಜುನ, ಬೇಡ ಬೇಡ ತಂದೆ. ಆಹಾ, ಇದು ಹಳಸಿದ ಅಂಬಲಿಯೇ? ಅಲ್ಲ, ಈ ಮಹಾತಾಯಿ ಅಷ್ಟಸ್ಪರ್ಶದಿಂದ ಕ್ಷೀರವಾಗಿದೆ. ಸುಗುಣ ಮಣಿ ಈ ತಾಯಿ ಧ್ಯಾನ ಶಕ್ತಳಾಗಿವಳು. ಮಗಳೇ ಶಾಂತಳಾಗು, ನಾನು ಹೋಗಿ ಬರುವೆನು. ನನಗೆ ಆ ಮಲ್ಲಿಕಾರ್ಜುನನೇ ಮಂಗಲವನ್ನುಂಟು ಮಾಡಲಿ ತಾಯಿ. ಶಿವಶಿವ ಮಲ್ಲೇಶ ಮಲ್ಲಿಕಾರ್ಜುನ ದೇವ, ಈ ಬಡದಾಶು ನೀಡುತ್ತಿರುವುದು ತಂಗಳ ರೊಟ್ಟಿ ಅಳಸಿದಂಬಲಿ, ಅದನ್ನೇ ತಾವು ಪಂಚಾಮದ ಊಟ ಮಾಡಿ ನನ್ನ ಮೇಲೆ ಕರುಣೆ ತೋರಿದಿರಲ್ಲ ನನ್ನಪ್ಪ. ಶಿವಶಿವ ತಂದೆ ಮಲ್ಲೇಶ ಮಲ್ಲಿಕಾರ್ಜುನ, ಆ ಇದೇನು ಇದೇನು, ನನ್ನ ಸ್ವಾಮಿ ಮಾಯವಾಗಿ ಹೋಗಿದಲ್ಲ, ಇವನು ಸಾಕ್ಷಾತ್ ಶ್ರೀ ಮಲ್ಲಿಕಾರ್ಜುನ ಆಗಿರಬಹುದು, ಜಂಗಮ ರೂಪದಿಂದ ಬಂದಿರಬಹುದು. ಹೌದು, ನಿಸ್ಸಂಗೆ ಅವನೇ ಆಗಿರಬಹುದು. ತಂದೆ ಅಳಸಿದ ಅಂಬಲಿ ತಂಗಳ ರೊಟ್ಟಿ ನೀಡಿದೆಂದು ಶಿಟ್ಟಾಗಿ ಹೋಗಿದ್ಯಾ ನನ್ನಪ್ಪ. ತಂದೆ ನನ್ನ ಅಪರಾಧವನ್ನು ನೀನು ಕ್ಷಮಿಸಲಾರೆ, ನನ್ನ ತಪ್ಪನ್ನು ನೀನು ಕ್ಷಮಿಸಲಾರೆ. ತಂದೆ ಮಲ್ಲೇಶ ಮಲ್ಲಿಕಾರ್ಜುನ ಆಶಾಳಿದವನೀನೆ ಪಾಶ ಮುಕ್ತನು ನೀನೆ ವೇಷಧಾರಿಯು ನೀನೆ ದಾಸಯನು ನೀನೆ ಕೊಡುವ ಒಡೆಯನು ನೀನೆ ಕೊಳ್ಳುವ ಸ್ವಾಮಿಯು ನೀನೆ ಅತಿಥಿ ಆದವ ನೀನೆ ಮತ್ತಿಗೆ ನೆಲಕದ ಮಲ್ಲಿಕಾರ್ಜುನನು ನೀನಲ್ಲಿ ಮಾಯವಾದು ಮಲ್ಲೇಶ ಕಾಣಾದ ನಗೆ ಚಿನ್ಮಯ ನೀನಲ್ಲಿ ಮಾಯವಾದೆ ನಗೆ ಚಿನ್ಮಯ ನೀನಲ್ಲಿ ಮಾಯವಾದಿ ಮಲ್ಲಯ್ಯ ಕಾಣದೆ ನಗೆ ಚೋಮೆಯ ನನ್ನಯ್ಯ ಬಡವಿಯೊಳು ನಾನು ಪಾಪಿಯ ದೇವ ಅಣ್ಣ ನಿನ್ನಲ್ಲಿ ಮಾಯವಾದು ಮಲ್ಲೇಶ ಕಾಣದ ನಗ ಚಿನ್ಮಯ ಕಾಣದ ನಗ ಚಿನ್ಮಯ ಕಾಣದ ನಗ ಚಿನ್ಮಯ್ಯ. ತಂದೆ ಮಲ್ಲಿಕಾರ್ಜುನ ತಂಗಳ ರೊಟ್ಟಿ ಅಳಸಿದಂಬಲಿ ನೀಡಿದೆಂದು ಸಿಟ್ಟಾಗಿ ಹೋಗಿದೆ ಆ ನನ್ನಪ್ಪ. ನನ್ನ ಅಪರಾಧವನ್ನು ನಿನ್ನ ಕ್ಷಮಿಸಲಾರೆ, ನನ್ನ ತಪ್ಪನ್ನು ನಿನ್ನ ಕ್ಷಮಿಸದ ಇದ್ದರೆ ನಿನ್ನ ಶಿಲಾಮದ ಲಿಂಗಕ್ಕೆ ತೆಲಿವನ ಪ್ರಶಿವನ್ ಪ್ರಾಣವನ್ನು ಕುಡಿಯು. ಜಯ ಮಲ್ಲಿಕಾರ್ಜುನ. ತಡೆ ತಾಯಿ, ನಿನ್ನ ಭಕ್ತಿಗೆ ಮೆಚ್ಚಿರುವೆನು. ನಿನ್ನ ತಂದೆ ತಾಯಿಯನ್ನು ಉದ್ಧರಿಸಿದಿ ಅಮ್ಮ, ನಿನಗಾವ ಇಚ್ಛಿರುವುದು ಕೇಳಿಕೋ ಮಗಳೇ, ಪೂರೈಸಿಕೊಡುವೆನು ತಾಯಿ. ತಂದೆ ಜಂಗಮ ರೂಪಿ ನೀನು ನನ್ನ ಬಳಿಯಲ್ಲಿದ್ದರೂ ನಾನು ಅರಿಯದೆ ಮೂಢವಾಗಿ ಬಿಟ್ಟಿದ್ದೀನಿ ನನ್ನಪ್ಪ. ನನ್ನ ಸರ್ವ ಅಪರಾಧವನ್ನು ನೀನು ಕ್ಷಮಿಸು ತಂದೆ. ಅಮ್ಮ, ಅಣೂರೇಣ ತೃಣಕಾಷ್ಟಗಳಲ್ಲಿ ನಾನು ವ್ಯಾಪಿಸಿಕೊಂಡಿದ್ದೇನೆ. ಮಾನವ ಪ್ರಾಣಿಯಾದ ಮೇಲೆ ಎಲ್ಲ ಸುಖ ದುಃಖಗಳನ್ನು ಅನುಭವಿಸಲೇಬೇಕು. ತಾಯಿ, ನಿನ್ನ ಕರ್ಮವು ಲಯವಾಗುವ ಕಾಲ ಸಮೀಪಿಸಿದೆ. ನೀನು ಚಿಂತಿಸಿದ್ರು ತಾಯಿ. ಸಾರ ಸುಗುಣ ಭಕ್ತ ಪ್ರೇಮ ಸಾರ ಸುಗುಣ ಪ್ರೇಮ ಬಾಕೂತಿ ಹೋದಾಯ ನೀರೋ ತಬಾಗಿತೆ ಬಾಕೂತಿ ಹೋದಾಯ ಮಲ್ಲಿಕಾರ್ಜುನ ಶಿವಶಿವ ಮಲವನ ಬಾಳೆಯ ತಗೈದೇವ ಅಕ್ಕ. ಆ ಮಲ್ಲಿ ಮನೆ ಬಿಟ್ಟು ಹೋದಾಗಿಂದ ಆ ಮನೆ ಕೆಲಸಗಳೆಲ್ಲ ನಮ್ಮ ಮೇಲೆ ಬಿದ್ದಾವಲ್ಲ. ಹೌದಕ್ಕ, ಸೆಗನ ಆಯ್ದು ಕಿಟ್ಟನ್ನು ಬೆಳೆಸಂದು ನನಗೆ ಬಹು ಸಂತೋಷವಾಯ್ತು ನೋಡಕ್ಕ. ಅಕ್ಕ ಹೇಳಿ ತಂಗಿ. ಅಲ್ಲ, ಹ್ಮ್, ನೀನೇಕೆ ಚಿಂತಿಸೋ ಬಿಡು. ಆ ಮಲ್ಲಿಯ ಗಂಡ ಹುಚ್ಚ ಬರಮಡಿ ಇದ್ದಾನಲ್ಲ. ಹೌದಮ್ಮ, ಅವನ ಕಡಿದ ನೀರು ನಡಿಗಳನ್ನು ತರಿಸಿ ನಮ್ಮ ಶ್ರಮಗಳನ್ನು ಕಡಿಮೆ ಮಾಡ್ಕೊಳ್ಳು. ತಂಗಿ, ಅವನು ತಾನಾಗಿ ಮಾಡಿದ್ರೆ ಒಳ್ಳೇದಾಯ್ತು. ಹೌದು, ಅವನು ಒಂದು ವೇಳೆ ಮಾಡದಿದ್ದರೆ ಅತ್ತೆಯವರ ಕಿವಿ ಓದಿ ದುಡಿಯಲು ಹೋಗ್ತವನ. ಅಕ್ಕ ನೀವು ಒಳ್ಳೆ ಒಪ್ಪ ಹುಡುಕಿಕೊಂಡಿ ನಡಿಯಮ್ಮ, ಹಾಗೆ ಮಾಡೋಣ. ನಾನೇ ಬೇಲುವೆ ಭಿಕ್ಷಯ ನೀಡೆ, ನಾನೇ ಬೇಲುವೆ ಭಿಕ್ಷಯ ನೀಡೆ, ನಾನೇ ಬೇಲುವೆ ಭಿಕ್ಷಯ ನೀಡೆ, ನಾನೇ ಬೇಲುವೆ ಭಿಕ್ಷಯ ನೀಡೆ, ನಾನೇ ಬೇಲುವೆ ಭಿಕ್ಷಯ ನೀಡೆ, ನಾನೇ ಪುರವಿಗೆ ಮಂಗಳ, ನಿಷ್ಕಳಂಕೋ ಚನ್ನ ಮಲ್ಲಿಕಾರ್ಜುನಗ ಮಂಗಳ, ನಿಷ್ಕಳಂಕೋ ಚನ್ನ ಮಲ್ಲಿಕಾರ್ಜುನಗ ಮಂಗಳ, ಜೈ ಮಂಗಳಂ ಜೈ ನಮಃ ಪಾರ್ವತೀಶ್ವರ ಮಹಾದೇವ, ಶ್ರೀ ಗುರು ಮಹಾರಾಜ್ ಕೀ ಜಯ, ಶ್ರೀ ಗುರು ಬಸವೇಶ್ವರ ಮಹಾರಾಜ್ ಕೀ ಜಯ, ಶ್ರೀ ಗುರು ಪಂಚಾಚಾರ್ಯ ಮಹಾರಾಜ್ ಕೀ ಜಯ, ಶ್ರೀ ಮಲ್ಲಿಕಾರ್ಜುನ ಮಹಾರಾಜ್ ಕೀ ಜಯ. ಜೈ ಮಂಗಳಂ ಜೈ ನಮಃ ಪಾರ್ವತೀಶ್ವರ ಮಹಾದೇವ. ಇದುವರೆಗೆ ಬೆಳಗಾವಿ ಜಿಲ್ಲೆಯ ಅಥಣಿಯ ಬಾಬುಸಾಬ್ ಜಾಫರ್ ಸಾಬ್ ಮುಲ್ಲಾ ಹಾಗೂ ಸಂಗಡಿಗರಿಂದ ಸಣ್ಣಾಟದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಂಗಮನ ಪ್ರವೇಶ ಸನ್ನಿವೇಶವನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳೆ 7 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳುತ್ತೀರಿ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆಕಾಶವಾಣಿ ಧಾರವಾಡ. ನೇರ ಫೋನಿನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50 ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ. ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಕೆಪಿ, ಎಸ್ಡಿಎಂ ಆಸ್ಪತ್ರೆಯಲ್ಲಿ ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಳೆಗಾಲ ಶುರುವಾದಂತೆ ಡೆಂಗ್ಯೂ, ಮಲೇರಿಯಾ ಇಂತಹ ರೋಗಗಳ ಬಗ್ಗೆ ಕೇಳಿಪಡುತ್ತೇವೆ. ಅಧಿಕ ಶೇಕಡದಲ್ಲಿ ಜನ ಗುಣಮುಖರಾದರೂ ಕೆಲವೊಮ್ಮೆ ಈ ರೋಗಗಳು ಮಾರಣಾಂತಿಕವಾಗಬಹುದು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಎಂಬಂತೆ ಈ ರೋಗಗಳನ್ನು ತಡೆಗಟ್ಟುವುದು ಹೇಗೆ, ಏನು ಕ್ರಮಗಳನ್ನು ಕೈಗೊಳ್ಳಬೇಕು, ಇನ್ನಿತರ ನಿಮ್ಮ ಪ್ರಶ್ನೆಗಳಿಗೆ ಇದೇ ಮಂಗಳವಾರ ಆಗಸ್ಟ್ 23 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಉತ್ತರಿಸಲಿದ್ದೇನೆ. ದೂರವಾಣಿ